ಇಡ್ಬೋದೇನು ಸಮಸ್ಯೆ ಇಲ್ಲ. ಹೀಗೆ ನೀವು ಮಾಡೋದ್ರಿಂದ ಗುಣಮಟ್ಟ ಕಾಯ್ದುಕೊಂಡು ಹೆಚ್ಚು ಧಾರಣೆಗೆ ಮಾರಾಟ ಮಾಡಿ. ಈಗೇನಾಗಿದೆ, ರೇಟ್ ಜಾಸ್ತಿ ಬರ್ತಾ ಇರೋದ್ರೆ ರೈತರ ಶೇಖರಣೆಗೆ ಹೆಚ್ಚು ಪ್ರಶಸ್ತಿ ಕೊಡ್ತಾ ಇಲ್ಲ, ಯಾಕಂದ್ರೆ ರೇಟ್ ಚೆನ್ನಾಗಿದೆ ಅಲ್ಲ, ಮಾರಿಬಿಡ್ತಾರೆ. ಹಾಗಾಗಿ ಆ ಪ್ರಶ್ನೆ ಬಂದಿಲ್ಲ. ಯಾವಾಗ ನೀವು ಕೇಳಿದ ಪ್ರಶ್ನೆ ಕರೆಕ್ಟ್ ಆಗಿದೆ, ಯಾವಾಗ ಅಂದ್ರೆ ಏನಾದರೂ ಮಾರುಕಟ್ಟೆಯಲ್ಲಿ ರೇಟ್ ಕಡಿಮೆ ಆದಾಗ ಈ ಒಂದು ಸಮಸ್ಯೆ ಬರ್ತದೆ. ತಾವು ಇದುವರೆಗೂ ಅಡಿಕೆಯ ಜೊತೆಗೆ ಕಾಳುಮೆಣಸನ್ನ ಯಾವ ರೀತಿ ಬೆಳಿಬೇಕು ಅನ್ನೋದ್ರ ಕುರಿತಾಗಿ ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಟ್ರಿ. ಮುಂದಿನ ಸಂಚಿಕೆಯಲ್ಲಿ ಅಡಿಕೆ ಮಧ್ಯದಲ್ಲಿ ಕೋಕೋ, ಅದನ್ನು ಯಾವ ರೀತಿ ಬೆಳಿಬೇಕು ಅನ್ನೋದ್ರ ಕುರಿತಾಗಿ ಮುಂದಿನ ಸಂಚಿಕೆಯಲ್ಲಿ ಚರ್ಚೆ ಮಾಡೋಣ. ತಾವು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಆಕಾಶವಾಣಿ ಪರವಾಗಿ ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ಕಾರ ಸರ್. ಇದುವರೆಗೆ ಅಡಿಕೆ ಅರಿಕೆ ಪ್ರಾಯೋಜಿತ ಕಾರ್ಯಕ್ರಮವನ್ನು ಕೇಳಿದಿರಿ. ಕಾರ್ಯಕ್ರಮದ ಪ್ರಾಯೋಜಕರು ಮ್ಯಾಮ್ಕೋಸ್ ಅಂದರೆ ಮಲೆನಾಡು ಅಡಿಕೆ ಮಾರಾಟ ಸಹಕಾರ ಸಂಘ ನಿಯಮಿತ ಶಿವಮೊಗ್ಗ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಕೆಳದಿ ಶಿವಪ್ಪ ನಾಯಕ ಕೃಷಿ ಹಾಗೂ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ, ಇಲ್ಲಿನ ಅಡಿಕೆ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾದ ಡಾ ನಾಗರಾಜಪ್ಪ ಅಡವೆಪ್ಪರ್, ಇವರನ್ನು ಸಂದರ್ಶಿಸಿ ಕಾರ್ಯಕ್ರಮವನ್ನು ನಿರ್ಮಿಸಿದವರು ಮಹೇಶ್ ಹೆಚ್ಎಂ, ಪ್ರಸ್ತುತಿ ಎಸ್ಆರ್ ಭಟ್. ಆಕಾಶವಾಣಿ ಭದ್ರಾವತಿ ಕೇಂದ್ರದಲ್ಲಿ ನಿರ್ಮಾಣವಾದ ಈ ಕಾರ್ಯಕ್ರಮ ಮಡಿಕೇರಿ, ಹಾಸನ, ಮಂಗಳೂರು ಹಾಗೂ ಚಿತ್ರದುರ್ಗ ಕೇಂದ್ರಗಳಿಂದ ಪ್ರಸಾರವಾಯಿತು. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯದ ಕೃಷಿ ಅಭಿವೃದ್ಧಿಗೆ ವಿಶೇಷ ಸೇವೆ ಸಲ್ಲಿಸಿದ ಎಲ್ಸಿ ಕೋಲ್ಮನ್ ಅವರ ಕುರಿತಂತೆ ವಿಶ್ರಾಂತ ಡೀನ್ ಡಾ ಎಂ ಮಂಜುನಾಥ್ ಅವರೊಂದಿಗಿನ ಸಂದರ್ಶನವನ್ನ ಕೇಳೋಣ. ಕೇಳಿಗರೇ, ಕೋಲ್ಮನ್ ಅವರ ಹೆಸರನ್ನ ಕೆಲವೇ ಕೆಲವು ಜನ ಕೇಳಿರಬೇಕು. ಯಾರಿವರು ಕೋಲ್ಮನ್? ನಮ್ಮ ರಾಜ್ಯದ ಕೃಷಿ ಅಭಿವೃದ್ಧಿಯಲ್ಲಿ ಮಹತ್ತರವಾದ ಕೆಲಸವನ್ನ ಮಾಡಿ ಹೋದರು ಕೋಲ್ಮನ್ ಅವರು. ಈ ಕುರಿತಂತೆ ಇತ್ತೀಚೆಗೆ ಡಾಕ್ಟರ್ ಎಂ ಮಂಜುನಾಥ್ ಅವರು ಲೇಖನವನ್ನ ಮಾಡಿದ್ರು, ಅದರ ನೆನಪಾಯಿತು. ಕೋಲ್ಮನ್ ಅವರ ಹೆಸರು ಕೃಷಿ ಕ್ಷೇತ್ರದಲ್ಲಿರೋರಿಗೆ, ಅದರಲ್ಲೂ ವಿಶೇಷವಾಗಿ ಕೀಟಶಾಸ್ತ್ರ ಅಥವಾ ರೋಗಶಾಸ್ತ್ರ, ಮಣ್ಣು ವಿಜ್ಞಾನದಲ್ಲಿ ಕೆಲಸ ಮಾಡುವ ವಿಜ್ಞಾನಿಗಳಿಗೆ ಅಥವಾ ಅಧಿಕಾರಿಗಳಿಗೆ ಗೊತ್ತಿದೆ. ಕರ್ನಾಟಕದ ಕೃಷಿ ಇಲಾಖೆಯ ನಿರ್ದೇಶಕರಾಗಿ ಕೆಲಸ ಮಾಡಿದವರು ಕೋಲ್ಮನ್ ಅವರು. ಶಿವಮೊಗ್ಗದ ಕೃಷಿ ಕಾಲೇಜಿನ ವಿಶ್ರಾಂತ ಡೀನ್ ಆಗಿರುವ ಡಾಕ್ಟರ್ ಎಂ ಮಂಜುನಾಥ್ ಅವರು ಇವತ್ತು ನಮ್ಮ ಜೊತೆಗೆ ಕೋಲ್ಮನ್ ಅವರ ಬಗ್ಗೆ ಮಾತಾಡ್ತಾರೆ, ವಿಚಾರಗಳನ್ನು ತಿಳಿಸ್ತಾರೆ. ಡಾಕ್ಟರ್ ನಮಸ್ಕಾರ. ನಮಸ್ಕಾರ ವಿಜಯ್ ಹೆಗ್ಡೆ ಅವರೇ. ತಾವು ಕೃಷಿ ಕಾಲೇಜಿನ ಡೀನ್ ಆದ್ರಿ, ಮತ್ತೆ ತಾವು ಕೀಟ ವಿಜ್ಞಾನದಲ್ಲೂ ಪದವಿ ಮಾಡ್ಕೊಂಡ್ರಿ, ಸ್ನಾತಕೋತ್ತರ ಪದವಿ ಮಾಡ್ಕೊಂಡ್ರಿ, PhD ಮಾಡ್ಕೊಂಡ್ರಿ, ಮತ್ತು ಉಪನ್ಯಾಸಕರಾದ್ರಿ, ಅಧ್ಯಾಪಕರಾದ್ರಿ, ಡೀನ್ ಆದ್ರಿ. ಹಾಗಾಗಿ ಕೋಲ್ಮನ್ ಅವರ ಬಗ್ಗೆ ತಾವು ಚೆನ್ನಾಗಿ ತಿಳ್ಕೊಂಡಿದ್ರಿ. ಒಂದ್ ರೀತಿ ಕೋಲ್ಮನ್ ಅವರ ಕ್ಷೇತ್ರದಲ್ಲಿ ತಾವು ಕೆಲಸ ಮಾಡ್ತಾ ಬಂದ್ರಿ ಅಲ್ವಾ? ಹೌದು. ಅವರು ಎಲ್ಲಿ ಹುಟ್ಟಿದ್ರು, ಅವರ ಹಿನ್ನೆಲೆ, ಆಮೇಲೆ ಅವರ ದಾರಿಯನ್ನ ಪರಿಚಯ ಮಾಡ್ತಾ ನಮ್ಮ ಕರ್ನಾಟಕಕ್ಕೆ ಅವರು ಕೊಟ್ಟಿರುವ ಕಾಣಿಕೆಯೇನು, ಕೊಡುಗೆ ಏನು ಅಂತ ಅನ್ಕೊಂಡು ವಿವರಿಸಬಹುದಾ ನೋಡಿ. ವಿಜಯ್ ಹೆಗ್ಡೆ ಅವರೇ, ತಾವು ಹೇಳಿದಾಗೆ ಕೆನಡಾದ ಆಂಟೋರಿ ಅಂತಕ್ಕಂತ ಒಂದು ಪ್ರದೇಶದಲ್ಲಿ ಡರ್ಹ್ಯಾಮ್ ಅಂತೇಳಿ ಒಂದು ಸಣ್ಣ ನಗರ ಇದೆ, ಕೌಂಟಿ ಅಂತ ಹೇಳ್ತಾರೆ ಅದಾದ ಭಾಗದಲ್ಲಿ. 1878 ಅವರು ಜನನ ಆಯ್ತು. ತಂದೆ ಬಂದು ಫ್ರಾನ್ಸಿಸ್ ಕೋಲ್ಮನ್ನು, ಮತ್ತೆ ತಾಯಿ ಬಂದು ಎಲಿಜಬೆತ್ ಅಂತೇಳಿ. 5 ಜನ ಮಕ್ಕಳಲ್ಲಿ ಇವರೊಬ್ಬರಾಗಿ ಹುಟ್ಟಿದ್ದಾರೆ. ಅವರು ವಿದ್ಯಾಭ್ಯಾಸದ ಬಗ್ಗೆ ನೀವು ಕೇಳೋದಾದ್ರೆ, ಅವ್ರು ನೋಡಿ ಈಗ ಪ್ರೈಮರಿ ಇರ್ಬೋದು ಅಂದ್ರೆ ಬಾಲ್ಯ ಶಿಕ್ಷಣ ಆಗಿರ್ಬೋದು ಅಥವಾ ಪ್ರೌಢ ಶಿಕ್ಷಣ ಆಗಿರ್ಬೋದು, ಪ್ರೌಢ ವಿದ್ಯಾಭ್ಯಾಸ, ವಿಜ್ಞಾನ ಪದವಿಯನ್ನು ಕೂಡ ಅವರು ಕೆನಡಾದಲ್ಲೇ ಮಾಡಿದ್ದಾರೆ. ನಂತರದಲ್ಲಿ ಅವರು ಡಾಕ್ಟರೇಟ್ಗೆ ಜರ್ಮನಿಗೆ ಹೋದ್ರು. ಜರ್ಮನಿಯಲ್ಲಿ ಹೋಗಿ ಅಲ್ಲೊಂದು 2 ವರ್ಷ ಸೇವೆ ಸಲ್ಲಿಸಿದರಲ್ಲಿ 1908 ಜರ್ಮನಿಯಲ್ಲಿ ಸರ್ವಿಸ್ ಮುಗಿದಾದ್ಮೇಲೆ ಬ್ರಿಟಿಷರ್ ಕಾಲದಲ್ಲಿ ಒಬ್ರು ಲೆಹ್ಮನ್ ಅಂತೇಳಿ ಅವರು ಕೂಡ ಕೆನಡಾದವರೇ, PhD ಜರ್ಮನಿಯಲ್ಲೇ ಮಾಡಿದ್ರು. ಅವ್ರಿಗೆ ಮೊದಲಿಂದಲೂ ಕೋಲ್ಮನ್ ಅವರ ಸಂಪರ್ಕ ಇತ್ತು. ಅವ್ರು ಒಳ್ಳೆ ಒಂದು ಸಂಶೋಧನಾ ಕೀಟಶಾಸ್ತ್ರದಲ್ಲಿ ಮತ್ತು ರೋಗದಲ್ಲಿ ಮಾಡಿದ್ದಾರೆ ಅಂತ ತಿಳ್ಕೊಂಡು ಅವರು ಬ್ರಿಟಿಷರ ಅನುಮತಿ ತಗೊಂಡು ಅವ್ರನ್ನ ಕರೆಸಿಕೊಂಡ್ರು. ಅವರು ಸೊ ಅವ್ರ ಕೆಳಗೆ ಅವರು ಕೀಟಶಾಸ್ತ್ರದಿಂದ ಕೆಲಸ ಮಾಡಿದ್ರು, ಬೆಳೆಗಳ ರೋಗಗಳಲ್ಲಿ ಕೂಡ ಸಂಶೋಧನೆ ಮಾಡಿದ್ರು. ಸೊ ಇದನ್ನೆಲ್ಲ ಕಂಡ್ಕೊಂಡು ಅವರು ಕೆಳಗಡೆ ಕೀಟಶಾಸ್ತ್ರನಾಗಿ ಸೇರ್ಕೊಂಡ್ರು. ಈ ರೀತಿ ಅವರ ಸೇವೆ ಕರ್ನಾಟಕದಲ್ಲಿ ಶುರುವಾಯಿತು. ಇನ್ನು ನಂತರದಲ್ಲಿ ಲೆಹ್ಮನ್ ಅಂತ ಏನ್ ಹೇಳಿದ್ನಲ್ಲ, ಅವರು ಕೂಡ ಕೆನಡಾದವರೇ ಬಟ್ ಜರ್ಮನಿಯಲ್ಲಿ ಇದ್ರು ಅಂತ ಹೇಳಿದ್ನಲ್ಲ, ಅವರು ನಿವೃತ್ತಿ ಆಯ್ತು. ನಿವೃತ್ತಿ ಆದ ನಂತರದಲ್ಲಿ ಇವ್ರನ್ನ ಸಂಪೂರ್ಣವಾಗಿ ಕೃಷಿ ಸಂಸ್ಥೆಯ ಅದೇನು ಸಂಶೋಧನೆ ಕೇಂದ್ರ ಇತ್ತು, ಅದಕ್ಕೆ ಮುಖ್ಯಸ್ಥರನ್ನಾಗಿ ಮಾಡಿದ್ರು. ನಂತರದಲ್ಲಿ ಅದು ದೊಡ್ಡ ಪ್ರಮಾಣದಲ್ಲಾಗಿ ಸರ್ಕಾರದವರು ಇವರ ಸೇವೆಯನ್ನ ಪರಿಗಣಿಸಿ ಅವ್ರನ್ನ ಕೃಷಿ ನಿರ್ದೇಶಕರನ್ನಾಗಿ 1913 ಮಾಡಿದ್ರು. ಕರ್ನಾಟಕ ರಾಜ್ಯದ ಕೃಷಿ ಇಲಾಖೆಯ ಕೃಷಿ ನಿರ್ದೇಶಕರಾಗಿ ನೋಡಿ, ಅವರು 1913 1934 ನಿರ್ದೇಶಕರಾಗಿ ಸೇವೆ ಮಾಡಿದ್ರು. ಅಂದ್ರೆ ಆಲ್ಮೋಸ್ಟ್ ಈಗ 21-22 ವರ್ಷ ಸರ್ವಿಸ್ ಮಾಡಿದ್ದಾರೆ ಕೃಷಿ ಇಲಾಖೆಯಲ್ಲಿ. ಇಷ್ಟೊಂದು ದೀರ್ಘಾವಧಿ ನಿರ್ದೇಶಕರು ಕರ್ನಾಟಕದಲ್ಲಿ ಎಲ್ಲೂ ಇಲ್ಲ. ಆ 21 ವರ್ಷಗಳ ಸುವರ್ಣ ಸಮಯವನ್ನು ಬಹಳ ಚೆನ್ನಾಗಿ ನಮ್ಮ ರಾಜ್ಯದ ಕೃಷಿ ಅಭಿವೃದ್ಧಿಗೆ ಕೋಲ್ಮನ್ ಅವರು ಬಳಕೆ ಮಾಡಿಕೊಂಡಿದ್ದಾರೆ. ಹೇಳಿ, ಕೋಲ್ಮನ್ ಅವರು ಏನೇನು ಪ್ರಮುಖವಾದ ಕೆಲಸಗಳನ್ನ ನಮ್ಮ ರಾಜ್ಯದಲ್ಲಿ ಮಾಡಿದ್ರು ನೋಡಿ. ಅವರಿಗೇನು ಈಗ ಪೂರ್ಣಾವಧಿ ಅಧಿಕಾರ ಏನ್ ಸಿಕ್ತು ಕೃಷಿ ನಿರ್ದೇಶಕರಾಗಿ, ಆ ಸಮಯದಲ್ಲಿ ಅವರು ಕೆಲವೊಂದು ಶಾಲೆಗಳನ್ನು ತೆಗೆದ್ರು, ಕೃಷಿ ಶಾಲೆ ಅಂತೇಳಿ 1913 ಅಂದ್ರೆ ಏನು ನಿರ್ದೇಶಕರಾದ ಅದೇ ಸಮಯದಲ್ಲಿ ಹೆಬ್ಬಾಳದಲ್ಲೊಂದು ಕೃಷಿ ಶಾಲೆ, ಕಾಲೇಜ್ ಅಲ್ಲ ಶಾಲೆ, ಶಾಲೆ ಅದೇ ತರ ಅಂತ ಶಾಲೆಗಳನ್ನ ಇಂದ 2-3 ಕಡೆ ಮಾಡಿದ್ದಾರೆ. ಚಿಕ್ಕನಹಳ್ಳಿಯಲ್ಲೂ ಮಾಡಿದ್ದಾರೆ, ಹಾಸನದಲ್ಲೊಂದು ಮಾಡಿದ್ದಾರೆ, ರಾಮಕೃಷ್ಣಪುರದಲ್ಲಿ ಕೂಡ ಮಾಡಿದ್ದಾರೆ. ಶಾಲೆಗಳ ಉದ್ದೇಶ ಅಂತಂದ್ರೆ ಇಷ್ಟೇ, ಚಿಕ್ಕ ಮಕ್ಕಳು ಬಾಲ್ಯಾವಸ್ಥೆಯಲ್ಲೇ ಕೃಷಿ ಬಗ್ಗೆ ತಿಳ್ಕೋಬೇಕು, ಅವ್ರಿಗೆ ಜ್ಞಾನ ಬರಬೇಕು ಅನ್ನೋ ಒಂದು ಉದ್ದೇಶಕ್ಕಾಗಿ ಶಾಲೆಗಳನ್ನು ಮಾಡಿದ್ರು. ಹಾಸನದಲ್ಲಿ ಎಲ್ಲಿ ಮಾಡಿದ್ರು ಅನ್ನೋದು ಗೊತ್ತಾಗ್ತಿಲ್ಲ, ಹುಡುಕೋಣ ನೋಡೋಣ ಅಲ್ವಾ. ಇಷ್ಟರಲ್ಲಿ ಈಗ ಹೆಬ್ಬಾಳದಲ್ಲಿ ಏನಾಯ್ತು ಅದು ಕೂಡ ಈಗ ನಮ್ಗೆ ಗೊತ್ತಿದೆ. ಈಗ 14 June 1949 ಪೂರ್ಣ ಪ್ರಮಾಣದ ವಿಶ್ವವಿದ್ಯಾಲಯ ಆಗಿದೆ, ಭಾರತದಲ್ಲೇ 1 ಅಂತಂದೇಳಿ ವಿಶ್ವವಿದ್ಯಾಲಯ ಪರಿಗಣಿಸಿದ್ರು. ಕೃಷಿ ಕಾಲೇಜ್ ಆಯ್ತು, ಆಮೇಲೆ ಕೃಷಿ ವಿಶ್ವವಿದ್ಯಾಲಯ ಹೆಬ್ಬಾಳಲ್ಲಿ ಕಾಲೇಜ್ ಆಯ್ತು. ಜಿಕೆವಿಕೆನಲ್ಲಿ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರ ಅಂತ ಹೇಳ್ತೀರಿ, ಅಲ್ಲಿ ವಿಶ್ವವಿದ್ಯಾಲಯ ಆಗಿ ದೊಡ್ಡ ಕಟ್ಟಡಗಳು ಕೂಡ ಅಲ್ಲಿ ಬಂದಿದೆ. ಈಗ ಕೋಲ್ಮನ್ ಅವರು ಕೃಷಿ ಕಾಲೇಜು ಸ್ಥಾಪನೆ ಮಾಡ್ಲಿಕ್ಕೂ ಕಾರಣಕರ್ತರಾದ್ರ ಕಾಲೇಜ್ ಅಲ್ಲ, ಯಾಕಂತಂದ್ರೆ ಅವರು 34 ರಿಟೈರ್ಮೆಂಟ್ ಆಗ್ಬಿಡ್ತು. ಅವ್ರಿಗೆ ರಿಟೈರ್ಮೆಂಟ್ ಆದ್ಮೇಲೆ ಏನು ಯೂನಿವರ್ಸಿಟಿ ಆಯ್ತು, ಅವರು ಹೋದ ನಂತರದಲ್ಲಿ ಕಾಲೇಜ್ ಆಯ್ತು, ನಂತರದಲ್ಲಿ ಅದು ವಿಶ್ವವಿದ್ಯಾಲಯ ಕೂಡ ಆಯ್ತು. ಇವರಿರಲಿಲ್ಲ ಆ ಸಮಯದಲ್ಲಿ, ಶಾಲೆ ಅಷ್ಟೇ ಇತ್ತು ಅಲ್ವಾ. ಮತ್ತೆ ಬಾಳೆಹೊನ್ನೂರಿನ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆ ಸ್ಥಾಪನೆ ಆಗ್ಲಿಕ್ಕೂ ಇವರೇ ಕಾರಣ ಅಂತಕೊಂಡು ಹೇಳಲಾಗ್ತದೆ ಅಲ್ವಾ. ಚಿಕ್ಕಮಗಳೂರು ಹಾಸನ ಈ ಭಾಗದಲ್ಲಿ ಅವರು ತಿರುಗಾಡುವಾಗ ರೈತರ ಏನ್ ಬೆಳೆ ಇದೆ, ಏನ್ ಸಮಸ್ಯೆ ಇದೆ ಅನ್ನೋದ್ರ ಬಗ್ಗೆ ಅವರು ಸ್ವಲ್ಪ ತಿಳ್ಕೊಬೇಕಾಗಿತ್ತು. ಹಾಗಾಗಿ ಅವರು ಕುದುರೆ ಮೇಲೆ ಹೋಗ್ತಾ ಇದ್ರು, ಮೋಟರ್ ಸೈಕಲ್ ಅಲ್ಲಿ ಹೋಗ್ತಾ ಇದ್ರು, ಕಷ್ಟ ಸುಖ ವಿಚಾರಿಸಿದ ಜೊತೆಗೆ ಅವ್ರು ಏನೇ ಬೆಳೆ, ಏನ್ ಸಮಸ್ಯೆ ಅಂತೆಲ್ಲ ವಿಚಾರಿಸಿದ್ರು. ರೈತರು ಹೇಳಾರು, ನೋಡಿ ನಮಗೆ ಕಾಫಿಗೆ ಈ ತರ ಒಂದು ಸ್ಟೆಂಬೋರ್ ಅಂದ್ರೆ ಕಾಂಡ ಕೊರ್ಕೊಂಡು ಒಂದು ಸಮಸ್ಯೆ ಇದೆ, ಒಂದು ಎಲೆ ಚುಕ್ಕಿ ರೋಗ ಬರ್ತಾ ಇದೆ, ಇದಕ್ಕೆ ನಾವೇನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಯಾರು ಕೃಷಿ ಇಲಾಖೆಯವರು ಕೂಡ ನಮಗೆ ಅವರೇ ಕೃಷಿ ಇಲಾಖೆ ಹೆಡ್ ಆಗಿದ್ರೆ ಅಂತ ಎಲ್ಲ ಕೇಳ್ತಾ ಇದ್ರು. ಹಾಗಾಗಿ ಸುಮಾರು ಕೆಲಸಗಳನ್ನ ಆ ಸಮಯದಲ್ಲಿ ಮಾಡಿದ್ರು ಅವರು. ಉದಾಹರಣೆಗೆ ಹೇಳ್ಬೇಕಂತಂದ್ರೆ 1925 ಬಾಳೆಹೊನ್ನೂರಿನಲ್ಲಿ ಸೆಂಟ್ರಲ್ ಕಾಫಿ ರಿಸರ್ಚ್ ಅಂತ ಹೇಳ್ತೀರ, ಅದೀಗ ಕೇಂದ್ರಕ್ಕೆ ICAR ಹೋಗುತ್ತೆ, ಆ ಒಂದು ಇದನ್ನ ಸ್ಥಾಪನೆ ಮಾಡಿದ್ರು ಒಂದು. ಎರಡನೇದಾಗಿ ಅಲ್ಲಿ ಅದಾಗ ಅಲ್ಲಿ ಸಂಶೋಧನೆ ಕೂಡ ಮಾಡಿದ್ರು, ಈ ಕಾಫಿ ಬೆಳೆ ತುಕ್ಕುರೋಗ ಅಂತ ಬರ್ತಾರೆ, ಕಾಫಿ ರಷ್ಟ ಅಂತಾರೆ, ಅದ್ರ ಮೇಲೆ ಕೂಡ ಸಂಶೋಧನೆ ತಗೊಂಡು ಅದಕ್ಕೆ ಏನ್ ಬೇಕು ಪರಿಹಾರ ಅದನ್ನ ಕಂಡುಹಿಡಿದ್ರಂತೆ. ಜೊತೆಗೆ ಅಡಿಕೆ, ಅದು ಅಡಿಕೆ ಒಂದು ವಾಣಿಜ್ಯ ಬೆಳೆ ಅಲ್ವಾ ಈ ಭಾಗದಲ್ಲಿ, ಅಡಿಕೆ ಬೆಳೆ ಕೂಡ ಅದು ಕೊಳೆ ರೋಗ ವಿಪರೀತವಾಗಿ ಬರುತ್ತೆ, ಮಳೆಗಾಲದಲ್ಲಿ ಬಂತಂದ್ರೆ ಒಂದು ಕಾಯಿ ಕೂಡ ನಿಲ್ಲೋದಿಲ್ಲ, ಕೊಳೆ ರೋಗ ಫೈಟೋಪ್ತರ ಅಂತಕ್ಕಂಥ ಒಂದು ರೋಗ ಬಂದಾಗ ಅದಕ್ಕೂ ಕೂಡ ಅವರು ಸಂಶೋಧನೆ ಮಾಡಿ ಈ ಬೋರ್ಡೋ ದ್ರಾವಣ ಅಂತ ಏನ್ ಹೇಳ್ತೀವಿ, ಬೋರ್ಡೋ ದ್ರಾವಣ ಗೊತ್ತಿದೆ ನಮಗೆ, ಸುಣ್ಣ ಮತ್ತೆ ಮೈಲ್ತುತ್ತ, ಅದನ್ನ 50-50 ಅಂತ ಮಾಡಿ ದ್ರಾವಣ ಮಾಡಿ ಸಿಂಪಡಣೆ ಮಾಡ್ತಕ್ಕಂಥದ್ದು ಇವತ್ತಿನವರೆಗೂ ಕೂಡ ಅದು ಬಹಳ ಯಶಸ್ವಿಯಾಗಿ ಕೆಲಸ ಮಾಡುತ್ತೆ. ಈ ಮಲ್ನಾಡಿನ ರೈತರು ಇದ್ರ ಮೇಲೆ ಬಹಳಷ್ಟು ಅವಲಂಬನೆ ಮಾಡಿದ್ದಾರೆ. ಇದೊಂದು ಬಹಳ ಒಳ್ಳೆ ಒಂದು ಅವರೊಂದು ಕಂಡಿಡಿದಂತ ಒಂದು ಸಂಶೋಧನೆ ಫಲಿತಾಂಶ ಅಂತ ಹೇಳ್ಬೋದು. ಅದೇ ತರ ಈ ಗಂಧಕ್ಕೆ ಸ್ಯಾಂಡಲ್ ಸ್ಪೈಕ್ ಅಂತಂದು ಹೇಳ್ತಾರೆ ಇಂಗ್ಲಿಷ್ ಅಲ್ಲಿ, ಇಲ್ಲಿ ಏನಾಗ್ತಿರೋದಕ್ಕೆ ಸೀಗಂಧದ ಹೂ ಗೊಂಚಲ ರೋಗ ಅಂತಂದೇಳಿ, ಅದನ್ನ ನಿರ್ವಹಣೆ ಮಾಡೋದ್ರ ಬಗ್ಗೆ ಸ್ವಲ್ಪ ಸಂಶೋಧನೆ ಮಾಡಿದ್ರು, ಆದ್ರೆ ಸಂಪೂರ್ಣವಾದ ಫಲಿತಾಂಶ ಸಿಗ್ಲಿಲ್ಲ ಅವರಿಗೆ. ಅದೇ ತರ ಅವರು ಇನ್ನೊಂದಂದ್ರೆ ಇನ್ಸೆಕ್ಟ್ ಆಕ್ಟ್ ಅಂತ ಒಂದು ತಂದ್ರು. ಇನ್ಸೆಕ್ಟ್ ಆಕ್ಟ್ ಅಂದ್ರೆ ಕಾನೂನು ಮೂಲಕವಾಗಿ ನಾವು ಹೇಗೆ ನಾವು ಒಂದು ರೋಗ ಅಥವಾ ಒಂದು ಕೀಟವನ್ನ ನಿರ್ವಹಣೆ ಮಾಡಬಹುದು ಅಂತೇಳಿ. ಇದು ಹೇಗೆ ಅಂತಂದ್ರೆ ಒಂದು ಉದಾಹರಣೆ ಕೊಡ್ತಾರ ಅವರು. ಏನಿದೆ ಉದಾಹರಣೆ ಅಂದ್ರೆ, ಈಗ ಕಾಫಿ ಕಾಂಡ ಕೊರಕ ಹುಳುವನ್ನ ನಿಯಂತ್ರಣ ಮಾಡ್ತಕ್ಕಂಥದ್ದು ಹೇಗೆ ಅಂದ್ರೆ, ಕಾನೂನು ರೀತಿಯಲ್ಲಿ ನಿರ್ವಹಣೆ ಅಂದ್ರೆ ಕಡ್ಡಾಯ ಮಾಡೋದು. ಕಾಫಿ ಬೆಳೆದಂತ ರೈತ ಅವನ್ ಬೆಳೆಗೆ ಏನೇನು ಹುಳ ಬರುತ್ತೆ ಕಾಲಕಾಲಕ್ಕೆ ಪೀರಿಯಾಡಿಕ್ ಆಗಿ ಸಿಂಪಡಣೆ ಮಾಡ್ಲೇಬೇಕು, ಅಕಸ್ಮಾತ್ ಏನಾದ್ರೂ ರೋಗ ಕಾಣ್ತಂದ್ರೆ ಅವನಿಗೆ ಪೆನಾಲ್ಟಿ ಇರ್ತಾ ಇತ್ತು. ಇದು ಕಾನೂನುಬದ್ಧವಾಗಿ ಕಂಪಲ್ಸರಿಯಾಗಿ ಅವ್ರ ಜಮೀನುಗಳಲ್ಲಿ ಅವರ ಹುಳಗಳನ್ನ ರೋಗಗಳನ್ನ ನಿರ್ವಹಣೆ ಮಾಡ್ತಕ್ಕಂತ ಒಂದು ಕಾನೂನು. ಇದರಿಂದಾಗಿ ಸಾಕಷ್ಟು ನಿರ್ವಹಣೆ ಬಂತು ಎಲ್ಲ ರೋಗ ಮತ್ತೆ ಹುಳುಗಳಿಗೆ. ಇದೊಂದು ಮಾಡಿದ್ರು ಅವರು. ಇದಲ್ದನೇನೆ ಕೆಲವೊಂದು ಎಕ್ವಿಪ್ಮೆಂಟ್ ಅಂದ್ರೆ ನಾವೇನೀಗ ಕಬ್ಬಿಣಗಳು ಅಂತ ಅಂತೀವಿ ನಾವು, ನೋಡ್ತಾ ಇದ್ವಿ ಇಷ್ಟು ಎರಡು ಹ್ಯಾಂಡಲ್ ಇರ್ತಿತ್ತು ಮತ್ತೆ ಉದ್ದಕ್ಕೆ ಕಬ್ಬಿಣಗಳು ಅಂತ ಕರಿತಾ ಇದ್ರು. ಮೊದಲು ಅದನ್ನ ತಯಾರ್ ಮಾಡ್ತಿದ್ದಿಲ್ಲ ಅಂತಂದ್ರೆ ಕೋಲಾರದಲ್ಲಿ ಕೋಲಾರ ಮಿಷನ್ ಅಂತ ಹೇಳಿ ಒಂದು ಆ ಸಂಸ್ಥೆಯಿಂದ ಮಾಡ್ತಾ ಇದ್ರು. ಅದನ್ನ ಸ್ವಲ್ಪ ಮಾರ್ಪಾಟ್ ಮಾಡಿ ಅದನ್ನ ಮೈಸೂರು ನೇಗಿಲು ಅಂತೇಳಿ ಕಡೆಗೆ ಅವರೇ ಕರೆದ್ರು. ಅದು ರೈತರಿಗೆ ಬಹಳ ತುಂಬಾನೇ ಅನುಕೂಲ ಆಗುತ್ತೆ, ಯಾಕಂತಂದ್ರೆ ಆಳವಾಗಿ ನೇಗಿಲು ಮಣ್ಣು ಮಾಡೋದ್ರಿಂದ ಆ ಹುಳ ಆಯ್ತು ಎಲ್ಲ ಆಯ್ತು, ಮಣ್ಣು ಫಲವತ್ತತೆ ನೀರಿಟ್ಕೊಳ್ಳೋ ಶಕ್ತಿ ಎಲ್ಲಾನು ಚೆನ್ನಾಗಾಯ್ತು ಅವಾಗ. ಅದಲ್ದೇ ಒಂದು ಈಗ ನ್ಯಾಪ್ಸೆಕ್ ಸ್ಪ್ರೇಯರ್ ಅಂತ ಒಂದು ಈಗ ಎಲ್ಲರೂ ರೈತರು ಯೂಸ್ ಮಾಡ್ತಾ ಇದಾರೆ, ಅದನ್ನು ಕೂಡ ಅವರೇ ಅಮೇರಿದಿಂದ ತರಿಸಿ ಪ್ರಚುರ ಪಡಿಸಿದ್ರು. ಅದರಿಂದ ಬಹಳಷ್ಟು ಅನುಕೂಲ ರೈತರಿಗಾಯ್ತು. ಅವ್ರಿಗೆ ರೈತರ ಬಗ್ಗೆ ಕೂಡ ತುಂಬಾನೇ ಅಭಿಮಾನ ಕರ್ನಾಟಕದ ರೈತರು ಅಂದ್ರೆ. ಅವರೆಲ್ಲ ಒಂದ್ ಕಡೆ ಹೇಳ್ತಾರೆ, ನಾನು ಕೆನಡಾದವನಾದ್ರೂ ಕೂಡ ಕರ್ನಾಟಕ ನನ್ನನ್ನು ಬೆಳೆಸಿದೆ, ಈ ಮಣ್ಣು ನನ್ನನ್ನು ಬೆಳೆಸಿದೆ, ರೈತರು ನನ್ನನ್ನು ಪ್ರೀತಿ ಮಾಡ್ತಾರೆ, ಹಾಗಾಗಿ ಕೆನಡಾದವನಾದ್ರೂ ಕೂಡ ನಾನು ಕನ್ನಡಿಗಾನೆ, ಕನ್ನಡ ಅರ್ಥ ಮಾಡ್ಕೋತಿದ್ರು ಅವರು. ಕನ್ನಡ ಕಲ್ತ್ರೇನೋ ಅಲ್ವಾ, ಸ್ವಲ್ಪ ಸ್ವಲ್ಪ ಕಲ್ತರು ಕೂಡ. ಕೃಷಿ ಇಲಾಖೆ ನಿರ್ದೇಶಕರಿಗೆ 21 ವರ್ಷ ಇತ್ತಂದ್ರೆ ಅದು ಮಾತಾಡೋದು ಪೂರ್ತಿ ಅರ್ಥ ಆಗ್ತಿತ್ತು ಅಲ್ವಾ, ಅದನ್ನೆಲ್ಲ ಒಂದ್ ಕಡೆ ಹೇಳ್ತಾರೆ ಅರ್ಥ ಆಗ್ತಿತ್ತು ಅಂತೇಳಿ. ಅವರ ಜೊತೆ ಕೂಟ ಕಷ್ಟ ಸುಖ ಮಾತಾಡ್ಕೊಂಡು ಅದರ ಮದುವೆ ಮುಂಜುಗಳು ಹೆಸರು ಹೇಳೋದು ನಮ್ಗೆ ಎಲ್ಲಕ್ಕೂ ಕರೆಸಿದ್ರೆ ಸಂಪೂರ್ಣವಾಗಿ ಅವ್ರ ಮನಸ್ಸು ಕೊಟ್ಟು ಹೋಗ್ತಾ ಇದ್ರಂತೆ. ಅದನ್ನೆಲ್ಲ ಪಾರ್ಟಿಸಿಪೇಟ್ ಮಾಡಿ ಜನಗಳ ಹೆಸರನ್ನ ಜನಗಳ ಸಂಬಂಧವನ್ನು ತುಂಬಾ ಚೆನ್ನಾಗಿ ಇಟ್ಕೊಂಡಿದ್ರು ಅಂತ ಹೇಳ್ತಾರೆ. ಅವ್ರ ಜೊತೆ ಊಟನು ಮಾಡ್ತಿದ್ರು ಅಂತೇಳಿ ಒಂದೆಲ್ಲ ಒಂದ್ ಕಡೆ ಫ್ರೂಗಲ್ ಫುಡ್ ಅಂತಾರೆ ಒಂದ್ ಇಂಗ್ಲಿಷ್ ಅಲ್ಲಿ, ಫ್ರೂಗಲ್ ಫುಡ್ ಅಂದ್ರೆ ಮುದ್ದೆನೆ, ರಾಗಿ ಗಂಜಿ ರಾಗಿ ಮುದ್ದೆ ಇದರ ಅವ್ರ ಜೊತೆ ಸೇರ್ಕೊಂಡು ಊಟ ಮಾಡ್ತಕ್ಕಂತ ಒಂದ್ ಸಂದರ್ಭ ಕೇಳಿ ತುಂಬಾನೇ ನನಗೆ ಖುಷಿ ಆಯ್ತು. ಇದಲ್ದನೆ ಅನೇಕ ಸಂಸ್ಥೆಗಳು ಕೂಡ ಅವ್ರು ಸಲಹೆ ಮಾಡ್ತಾರೆ ಅಂತಂದ್ರೆ, ಕರ್ನಾಟಕದಲ್ಲಿ ಇರ್ತಕ್ಕಂತ ಸರ್ಕಾರಿ ಸಂಸ್ಥೆಗಳು, ಕೆಲವೊಂದು ಸರ್ಕಾರಿ ಸಂಸ್ಥೆಗಳು ಅಂದ್ರೆ ಆರ್ಥಿಕ ನೀತಿಗಳನ್ನ ಮಾಡ್ತಾರೆ, ಆ ನೀತಿಯನ್ನ ಪರಿಶೀಲನೆ ಮಾಡಿ ಸರಿಯಿದೆಯೋ ತಪ್ಪಿದೆಯೋ ಅಂತ ತಿಳ್ಕೊಂಡ್ಬಿಟ್ಟು ಅದನ್ನ ಸಲಹೆ ಮಾಡ್ತಕ್ಕಂತ ಒಂದು ಕೆಲಸನ ಇವರಿಗೆ ವಹಿಸಿದ್ರಾಗಿತ್ತು. ಡೈರೆಕ್ಟರ್ ಆಗಿ ಅದನ್ನ ಮಾಡ್ತಾ ಇದ್ರು. ಅದೇ ತರ ಮೈಸೂರು ಶುಗರ್, ಮೈ ಶುಗರ್ ಅಂತಂದೇಳಿ ಕರಿತೀವಲ್ಲ, ಅದನ್ನು ಕೂಡ ಸ್ಥಾಪನೆ ಮಾಡಿದ್ರು. ಅದರಿಂದಾಗಿ ರೈತರಿಗೆ ಮಂಡ್ಯದ ರೈತರು ತುಂಬಾನೇ ಅನುಕೂಲ ಆಯ್ತು. ಅವಾಗ ನೀರು ಕೂಡ ಎಲ್ಲ ಇರಲಿಲ್ಲ, ಆಮೇಲೆ ಅದೇನು ಐರ್ವಿನ್ ಕಾಲುವೆ ಮೊದಲೇ ಹೇಳ್ತಾ ಇದ್ರು ಅದನ್ನ, ಈಗ ಆಮೇಲೆ ವಿಶ್ವೇಶ್ವರಯ್ಯ ಕೆನಾಲ್ ಅಂತ ಮಾಡಿದ್ರು. ಅದರಿಂದ ನೀರನ್ನು ಕೂಡ ಎಲ್ಲ ರೈತರಿಗೆ ಒದಗಿಸಿದ್ರು ಆ ಕಾಲುವೆ ಮೂಲಕ. ರೈತರಿಗೆ ಬಹಳನೇ ಸಂತೋಷ ಆಯ್ತು. ಆಗ ಅವ್ರು ಎಷ್ಟು ಖುಷಿ ಆಗಿದೆ ಅಂದ್ರೆ, ಈಗ ಆ ಶುಗರ್ ಫ್ಯಾಕ್ಟರಿ ಮುಂದೆ ಅವರ ಒಂದು ಬಸ್ ಸ್ಟ್ಯಾಂಡ್ ಅಲ್ಲಿ ಇದು ಮಾಡಿದ್ದಾರೆ ಸ್ಥಾಪನೆ, ಈಗ ಸಿಗ್ತಾ ಇದೆ. ಅವ್ರ ಮಗಳ ಅನ್ನ ಅಂತೇಳಿ ಬಂದಿದ್ರು ಅಂತ ಹೇಳಿದಲ್ಲ, ಅವ್ರು ಹೋಗಿ ಆ ಫೋಟೋ ತಗೊಂಡ್ಬಂದು ಅದನ್ನೆಲ್ಲ ಯಾವ್ದೋ ಒಂದು ನೋಸ್ ಪೇಪರ್ ಕೆನಡಾದಲ್ಲಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟೆ. ಅಷ್ಟೊಂದು ಅಭಿಮಾನ ಅವ್ರ ಬಗ್ಗೆ. ಕೋಲ್ಮನ್ ಅಂದ್ರೆ ಮಂಡ್ಯದವರಾಯ್ತು, ಚಿಕ್ಕಮಗಳೂರಿನವರಾಯ್ತು, ಹಾಸನದವರಾಯ್ತು, ತುಂಬಾನೇ ನೆನ್ಪಿಟ್ಟಿದ್ದಾರೆ ಆ ಪೀರಿಯಡ್ ಅಲ್ಲಿ. ಈಗ ಏನ್ 70-90 ವರ್ಷದವರಿದ್ದಾರೆ, ಅವ್ರು ಹೋಗಿ ಕೇಳಿದ್ರೆ ಕೋಲ್ಮನ್ ಅಯ್ಯೋ ಅಂತ ಮಹಾತ್ಮ ಎಲ್ಲೂ ಸಿಗಲ್ಲ ಅಂತ ಹೇಳ್ತಾರೆ. ಆಗಿದೆ ಅವ್ರದ ಹೆಸರು. ಅದಷ್ಟೇ ಅಲ್ಲ ನೋಡಿ, ಈಗ ಸಕ್ಕರೆ ಕಾರ್ಖಾನೆ ಏನ್ ಮಾಡಿರಲ್ಲ, ಅದ್ರಲ್ಲಿ ಒಂದು ಒಪ್ಪಂದ ಆಯ್ತು ರೈತರಿಗೆ ಮತ್ತೆ ಕಾರ್ಖಾನೆಗೆ. ಅಂದ್ರೆ ಏನು, ನಾವು ಬೆಳೆದಂತ ಕಬ್ಬನ್ನ ಅವ್ರು ತಗೋಬೇಕು, ಸಕ್ಕರೆ ಮಾಡ್ಬೇಕು, ಸಂಬಂಧಪಟ್ಟು ದುಡ್ಡೆಲ್ಲ ಕೊಡ್ಬೇಕು. ಆತರ ಬಹಳಷ್ಟು ಅನುಕೂಲ ಆಯ್ತು ಮಂಡ್ಯದ ರೈತರಿಗೆ. ಇದಾದ ನಂತರದಲ್ಲಿ ಈಗ ಕಬ್ಬಿಗೂ ಅನೇಕ ಸಮಸ್ಯೆಗಳಿತ್ತು. ಅದರಲ್ಲಿ ಕಾಂಡ ಕೊರಿತಕ್ಕಂತ ಒಂದು ಹುಳು ಏನ್ ಬರ್ತಲ್ಲ, ಅದು ಬಹಳ ಸಮಸ್ಯೆ ಇತ್ತು. ಅದನ್ನ ನಿರ್ವಹಣೆ ಮಾಡೋದು ಈಗೇನು ರಾಸಾಯನಿಕಗಳಿದೆ, ಅದರಿಂದ ತುಂಬಾನೇ ಕಷ್ಟ ಆಯ್ತು. ಅದಕ್ಕೆ ಒಂದು ಏನ್ ಮಾಡಬಹುದು ಅಂತ ಯೋಚನೆ ಮಾಡಿದಾಗ, ಒಂದು ಪರತಂತ್ರ ಜೀವಿಗಳು ಪ್ಯಾರಾಸೈಟ್ಸ್ ಅಂತ ಇಂಗ್ಲಿಷ್ ಅಲ್ಲಿ, ಪ್ಯಾರಾಸೈಟ್ ಲ್ಯಾಬೋರೇಟರಿಯನ್ನ ಪ್ರಥಮ ಬಾರಿಗೆ ಕರ್ನಾಟಕದಲ್ಲಿ 35 ಸ್ಥಾಪನೆ ಮಾಡಿದ್ರು ಮಂಡ್ಯದಲ್ಲಿ. ಹಾಗಾಗಿ ಅಲ್ಲಿದೆ ಈಗ, ರೈತರಿಗೆ ಬೇಕು ಅಂತಂದ್ರೆ ಅಲ್ಲಿ ಹೋಗಿ ತಗೊಳ್ತಾರೆ, ರೈಕೋ ಕಾರ್ಡ್ ಅಂತ ಮಾಡಿ ರೈತರಿಗೆ ವಿತರಣೆ ಮಾಡ್ತಾರೆ, ಮತ್ತೆ ಎಲ್ಲ ಸಾಕಷ್ಟು ಅನುಕೂಲ ರೈತರಿಗೆ ಆಗಿದೆ. ಅದರಿಂದ 1934 ಅವರು ಕೃಷಿ ಇಲಾಖೆಯಿಂದ ನಿರ್ಗಮಿಸಿದ್ರು, ನಿರ್ದೇಶಕರಾಗಿ ನಿವೃತ್ತಿ ಆದ್ರು ಅಲ್ವಾ. ಅವ್ರ ನಿರ್ದೇಶನ ಮೇಲೆ ಸ್ಟಾರ್ಟ್ ಆಯ್ತು 33 ನೋಡಿ, ಈಗ ಸಂಶೋಧನೆ ಕೇಂದ್ರ ಶುರು ಆಯ್ತು ಕಬ್ಬಿಂದು. ಅವರು ಹೋದ ಮೇಲೆ ಕೂಡ ಅವ್ರ ನಿರ್ದೇಶನ ಮೇಲೆ ಪ್ಯಾರಾಸೈಟ್ ಲ್ಯಾಬೋರೇಟರಿ ಶುರು ಮಾಡಿದ್ರು. ಅದು ರಿಲೀಸ್ ಆಗಿತ್ತು, ಬಟ್ ಅದು ಎಸ್ಟಾಬ್ಲಿಷ್ ಆಗಿ 35 ಆಯ್ತು ಪೀರಿಯಡ್ ಅಲ್ಲಿ ಆಗಿತ್ತು. ಕನ್ಸ್ಟ್ರಕ್ಷನ್ ಆಗಿ ಸ್ವಲ್ಪ 2-3 ವರ್ಷದಲ್ಲಿ ಕನ್ಸ್ಟ್ರಕ್ಷನ್ ಆಗಿ ಜಾರಿ ಬಂದಿತ್ತು 35. ಇಷ್ಟೆಲ್ಲ ಆದ್ಮೇಲೆ ನೋಡಿ, ಅವ್ರನ್ನ ನೆನ್ಪಿಡ್ತಕ್ಕಂತ ಕೆಲವೊಂದು ವಿಷಯಗಳಿದೆ. ಏನಂತಂದ್ರೆ, ಅವ್ರ ಹೆಸರಿನ ಮೇಲೆ ಒಂದಷ್ಟು ಕೀಟಗಳಿದಾವೆ ನೋಡಿ. ಈಗ ಹಾವೇರಿ ರಾಣೆಬೆನ್ನೂರು ಆ ಭಾಗದಲ್ಲಿ ನಮಗೆಲ್ಲ ಗೊತ್ತಿದ್ದಾಗ ಅಲ್ಲಿ ಮಿಡತೆ ಅಂತಾರೆ, ರೆಕ್ಕೆ ಇರಲ್ಲ, ಡೆಕ್ಕನ್ ವಿಂಗ್ಲೆಸ್ ಗ್ರಾಸಾಪರ್ ಅಂತೇಳಿ. ಆ ಮಿಡತೆ ಎಷ್ಟು ತೊಂದರೆ ಕೊಡುತ್ತೆ ಅಂತಂದ್ರೆ, ವಿಶೇಷವಾಗಿ ಜೋಳಕ್ಕೆ ಸಜ್ಜೆ ಇರ್ಬೋದು, ಸಾಕಷ್ಟು ತೊಂದರೆ ಮಾಡ್ತಾ ಇತ್ತು. ಆ ಭಾಗದಲ್ಲಿ ಅವರು ಸಂಶೋಧನೆ ಮಾಡಿದ ಮೇಲೆ ಸ್ವಲ್ಪ ನಿಯಂತ್ರಣಗಳು ಮಾಡಬೇಕು ಅಂತ ಬರೆದ ಫಸ್ಟ್ ಟೈಮ್ ಅವರು ಅದನ್ನ ಅವರೇ ಹುಳ ಇದೆ ಅಂತ ಹೇಳ್ಬಿಟ್ಟು ಅದನ್ನ ಪಬ್ಲಿಷ್ ಮಾಡಿದ್ರೆ ಇನ್ಫಾರ್ಮೇಶನ್ ಅವ್ರ ಹೆಸರನ್ನ ಇವ್ರಿಗೆ ಇಟ್ಟಿದ್ದಾರೆ ನೋಡಿ. ಈಗ ಜೀನಸ್ ಅಂತ ಸ್ಪೀಶೀಸ್ ಅಂದ್ರೆ, ಜೀನಸ್ ಅಂದ್ರೆ ಅದ್ರ ಮೂಲನೇ ಅವ್ರ ಹೆಸರಲ್ಲಿದೆ, ಕೊಲಮೇನಿಯಾ ಸ್ಪೆನರಿಯಾಯ್ಡ್ಸ್ ಅಂತ. ಇದು ಫಸ್ಟ್ ಟೈಮ್ ಇದು ಮಾನೋಟಿಪಿಕ್ ಅಂತಾರೆ ಇಂಗ್ಲಿಷ್ ಅಲ್ಲಿ ಜೀನಸ್ ಅಂತೇಳಿ. ಮತ್ತೆ ಈ ತರದ ಬೇರೆ ಯಾವ್ದು ಕೀಟಗಳಿಲ್ಲ ಅದು ಒಂದು. ಎರಡನೇದಾಗಿ ಇನ್ನೊಂದು ಅದೇ ತರ ಸ್ಪೀಶೀಸ್ ನೇಮ್ ಅನ್ನ ಇವ್ರ ಹೆಸರಿಟ್ಟಿದ್ದಾರೆ ಕೋಲ್ಮನಿ, ಅದನ್ನ ಪ್ಯಾರಾ ಹೀರೋಗ್ಲಿಫಸ್ ಕೋಲ್ಮನಿ ಅಂತ ಹೇಳ್ಬಿಟ್ಟು. ಕೆಲವೊಂದು ಪರತಂತ್ರ ಜೀವಿಗಳು ಕೂಡ ಇದ್ರ ಮೇಲೆ ಸಿಟ್ಟಿದ್ದಾರೆ. ಉದಾಹರಣೆಗೆ ಕಾಫಿದು ಒಂದು ಸ್ಕೇಲ್ ಬರುತ್ತೆ, ಸಣ್ಣ ಹುಳು ಇರುತ್ತದೆ. ಅವ್ರ ಕೆಳಗಡೆ ಕೆಲಸ ಮಾಡ್ತಿದ್ರು ಒಬ್ಬರು ಕೀಟಶಾಸ್ತ್ರಜ್ಞ, ಕುನ್ನಿ ಕನ್ನಣ್ಣ ಅಂತ ಹೇಳಿ, ತಮಿಳ್ನಾಡಿನವರು. ಅವರು ಕಾಕಸ್ ಕೋಲ್ಮನಿ ಅಂತ ಕೇಳಿ ಇವರ ಒಂದು ಮರ್ಯಾದೆ ಅಥವಾ ಏನೊಂದು ಅವ್ರ ಹೆಸರು ಚಿರಾಯಾಗಿ ಉಳಿಲಿ ಅಂತ ಹೇಳ್ಬಿಟ್ಟು ಅವ್ರ ಹೆಸರನ್ನ ಇಟ್ಟಿದ್ದಾರೆ ಅಂತ ನಮಗೆ ಮಾಹಿತಿ ಸಿಗುತ್ತೆ. ಸಕ್ರಿಯವಾಗಿ ಕೃಷಿಯ ಅನೇಕ ಚಟುವಟಿಕೆಗಳಲ್ಲಿ ಕೆಲಸ ಮಾಡಿದ್ರು ಕೋಲ್ಮನ್ ಅವರು. ಹೌದು, ಒಬ್ಬ ಕೀಟ ತಜ್ಞನಾಗಿ, ರೋಗ ತಜ್ಞನೂ ಆಗಿ, ಮಣ್ಣು ವಿಜ್ಞಾನಿಯೂ ಆಗಿ, ಹೌದು, ತಮ್ಮ ವಿಶಾಲವಾದ ಜ್ಞಾನದಿಂದ ಕರ್ನಾಟಕದ ಕೃಷಿ ಅಭಿವೃದ್ಧಿಗೆ ಕೋಲ್ಮನ್ ಅವರು ಸಹಕಾರಿಯಾಗಿದ್ದಾರೆ, ಭಾಗಿಯಾದರು. ಇನ್ನೊಂದು ಮಾಹಿತಿ ನಾನು ನಿಮ್ಗೆ ಹೇಳೋದು ಬಿಟ್ಟೆ, ಕೋಲಾರದಲ್ಲಿ ಈಗ ಪಾಪಸ್ಕಳ್ಳಿ ಅಂತ ಹೇಳ್ತಾರೆ, ನಮ್ಗೆಲ್ಲ ಗೊತ್ತಿದೆ ಈಗ ದಪ್ಪ ದಪ್ಪ. ಆ ಪಾಪಸ್ಕಳ್ಳಿ ಸಮಸ್ಯೆ ಬಹಳ ಇತ್ತು ಅಲ್ಲಿ. ಅದನ್ನ ಮ್ಯಾನ್ಯಲ್ ಆಗಿ ಅಂದ್ರೆ ಮೆಕ್ಯಾನಿಕಲ್ ಆಗಿ ಹೆಂಗಿದ್ ಕಿತ್ಬಿಟ್ಟು ಬಿಸಾಡೋದಿರ್ಬೋದು, ಬಟ್ ಬಿಸಾಡೋದಾಗೆ ಸಣ್ಣ ಸಣ್ಣ ಪೀಸ್ ಮಾಡಿ ಗೊಬ್ಬರ ಮಾಡಬಹುದು ಅಂತ ಹೇಳಿ ಒಂದು ಟೆಕ್ನಾಲಜಿ ಕೊಟ್ಟರು ಅವರು. ಅದಲ್ದನೆ ಇಷ್ಟೆಲ್ಲ ಮಾಡಿದ್ರು ಕೂಡ ಅದು ನಿಯಂತ್ರಣಕ್ಕೆ ಬರ್ತಾ ಇಲ್ಲ ಅಂತಂದ್ರೆ ಗೊತ್ತಾದ್ಮೇಲೆ ಒಂದು ಹುಳು ಅಂದ್ರೆ ಕೊಚ್ಚಿನಿಯಲ್ ಕೀಟ ಅಂತ ಹೇಳ್ತಾರೆ ಅದನ್ನ, ಈಗ ಒಂಥರ ಮಿಲಿ ಬಗ್ಗು ಕೀಟ ತಿಗಣೆ ಅಂತ ಹೇಳ್ತಾರೆ, ಅದೇ ತರ ಇರುತ್ತೆ. ಅದನ್ನ ತರಿಸ್ಬಿಟ್ಟು ಕೋಲಾರ ಸುತ್ತಮುತ್ತ ಭಾಗದಲ್ಲೆಲ್ಲ ಬಿಟ್ಟರು, ಅದು ಬಹಳ ಯಶಸ್ವಿಯಾಗಿ ಅದು ನಿಯಂತ್ರಣಕ್ಕೆ ಬಂತದ್ದು. ಅದೊಂದು ಒಳ್ಳೆ ಕೆಲಸ ಮಾಡಿದ್ರು ಅವರು. 1934 ನಿವೃತ್ತಿಯಾಗಿ ಕೆನಡಾಕ್ ಹೋದ್ರು, ಟೊರೆಂಟೋ ವಿಶ್ವವಿದ್ಯಾಲಯದಲ್ಲಿ ಮತ್ತೆ ಅವರು ಕೆಲಸ ಮಾಡ್ತಾ ಹೋದ್ರು. ಅವರು 34ರಲ್ಲಿ ರಿಟೈರ್ಡ್ ಆದ್ರು ಕೂಡ 1948ರಲ್ಲಿ ಮತ್ತೆ ಅವರು ಸಂಶೋಧನೆಗೆ ಶುರು ಮಾಡಿದ್ರು. ಸೈಟೋಜೆನೆಟಿಕ್ಸ್ ಅಂದ್ರೆ ಕೋಶಶಾಸ್ತ್ರ, ಮಿಡತೆ ಕೋಶಶಾಸ್ತ್ರದ ಮೇಲೆ ಅವರು ಸಂಶೋಧನೆ, ಅಂದ್ರೆ ಅವಿರುತವಾಗಿ ಅವರಿಗೆ ರೆಸ್ಟ್ ಅನ್ನೋದು ಇಲ್ಲೇ ಇಲ್ಲ. ಅಂತ ಒಂದು ಬಹುಮುಖ ಪ್ರತಿಭೆ ಮತ್ತೆ ಆಮೇಲೆ ಅಷ್ಟೇ ಚಟುವಟಿಕೆಯಿಂದ ಕಡೆವರೆಗಿದ್ದಂತ ಒಂದು ವ್ಯಕ್ತಿ. ಇವರು ಫ್ಯಾಮಿಲಿ ಲೈಫ್ ನೋಡಿದ್ರೆ ಅದೊಂಥರ ಇಂಟ್ರೆಸ್ಟಿಂಗ್ ಆಗಿದೆ. ಎರಡು ಮದುವೆ ಆಗಿದ್ದಾರೆ ಅವರು. ಮೊದಲನೇ ಹೆಂಡತಿ ಮೇರಿ ಮ್ಯಾಕ್ ಡೊನಾಲ್ಡ್ ಉಕ್ವಾರ್ಟ್ ಅಂತ. ಅವ್ರ ಪಾಪ ಬಹಳ ದಿವಸ ಬದುಕಕ್ಕಾಗಿಲ್ಲ, ಯಾಕಂದ್ರೆ ಅವ್ರಿಗೆ ಸಕ್ಕರೆ ಕಾಯಿಲೆ, ಮಧುಮೇಹ ಇತ್ತು. ತೀರ್ಕೊಂಡು ಬಿಳಿಗಿರಿ ರಂಗನ ಬೆಟ್ಟದಲ್ಲಿ ಅಲ್ಲೊಂದು ಎಸ್ಟೇಟ್ ಅಲ್ಲಿ ಅವರು ಸಮಾಧಿ ಮಾಡಿದ್ದಾರೆ. ಮತ್ತೆ ಅವರ ಎರಡನೇ ಮದುವೆ ಕೂಡ ಆದ್ರು. ಅವರ ಎರಡನೇ ಹೆಂಡತಿ ಬಂದು ಫೆಬೆರೋಪ್ಸ್ ಅಂತೇಳಿ 1923ರಲ್ಲಿ ಮದುವೆ ಆದ್ರು. ಆ ಮೊದಲನೇ ಹೆಂಡತಿಗೆ ಒಂದು ಮಗ, ಇವರಿಗೆ ಒಟ್ಟು 3 ಮಕ್ಳು ಇದ್ದೀವಿ. ಎರಡನೇ ಹೆಂಡತಿಗೆ 2 ಹೆಣ್ಣು, ಒಬ್ಬ ಹುಡುಗ. 1953ರಲ್ಲಿ ಮತ್ತೆ ಬಂದಿದ್ರು ಅವರು. ಕರ್ನಾಟಕದಲ್ಲಿ ಬಹಳ ಪ್ರೀತಿಯಿಂದ ನನ್ನ ಯೋಜನೆಗಳೇನಿತ್ತು, ಯಾರ್ಯಾರು ಸಹಕಾರ ಮಾಡಿದಾರೆ ಇಲ್ವೋ, ಅಥವಾ ಕೆಲಸ ಹೆಂಗ್ ನಡೀತಾ ಇದೆ, ವಸ್ತುಸ್ಥಿತಿ ಏನಿದೆ, ಬೆಳೆಗಳ ಬಗ್ಗೆ ರೈತರು ಚೆನ್ನಾಗಿದ್ದಾರೆ ಇಲ್ವಾ ಅಂತ ನೋಡಕ್ಕಂತೇಳಿ ಅವರು ಸ್ವಂತ ಖರ್ಚಲ್ಲಿ ಬಂದಿದ್ರು. ಅವರು ಕರ್ನಾಟಕದ ಇವರಿಗೆ ಚೀಫ್ ಮಿನಿಸ್ಟರ್ ಕೆಂಗಲ್ ಹನುಮಂತ ಅವರು ಇದ್ರು. ತುಂಬಾ ಖುಷಿ ಪಟ್ಟರು ಅವ್ರು ಬರ್ತಿದ್ದಾರೆ ಅಂತ ತಿಳ್ಕೊಂಡು. ಪಾಪ ಅವ್ರಿಗೆಲ್ಲ ದೂರಿ ಆದಂತ ಒಂದು ಮನೆ ಮಗನ ತರ ಒಂದು ಸ್ವಾಗತ ಕೋರಿ ಅವ್ರಿಗೆ ಏರ್ಪೋರ್ಟ್ ಇಂದ ಕರ್ಕೊಂಡ್ಬಂದು ಎಲ್ಲ ಒಂದು ಹೋಟೆಲ್ ಅಲ್ಲಿ ಇಡಿಸಿ ಪ್ರತಿಯೊಂದು ಅವ್ರದ್ದೆಲ್ಲ ಒಂದು ಟಿ ಡಿಎ ಪ್ರವಾಸ ಏರ್ ಟಿಕೆಟ್ ಎಲ್ಲ ಮಾಡಿದ್ರು ಅಂತೇಳಿ ಮಾಹಿತಿ ಇದೆ. ಬಂದ್ರು, ಬಂದು ಎಲ್ಲ ಮಾತಾಡ್ತಾ ಹೋದಾಗ ನೋಡಿ ಅವ್ರಿಗೆ ಎಷ್ಟು ನಮ್ಗೆ ರೈತರ ಮೇಲೆ ಮತ್ತೆ ಭೂಮಿ ಮೇಲೆ ಕೃಷಿ ಮೇಲೆ ಎಷ್ಟೊಂದು ಪ್ರೀತಿ ಇದೆ ಅಂತ ಹೇಳಕ್ ಒಂದು ಉದಾಹರಣೆ. ಅವರು 54 ವಾಪಸ್ ಹೋಗುವಾಗ ಹೇಳೋದ್ರಂತೆ, ನನಗೆ ಇಲ್ಲೇ ಇರ್ಬೇಕಂತ ಆಸೆ, ಆದ್ರೆ ಕಾರಣಾಂತರದಿಂದ ಇರಕ್ ಆಗ್ತಾ ಇಲ್ಲ, ನಾನು ವಾಪಸ್ ಹೋಗ್ತೀನಿ, ಈಗ ಮತ್ತೆ ಬರ್ತೀನಿ, 54ರಲ್ಲಿ ಏನ್ ಬಂದಿದ್ದೀನಲ್ಲ ಮತ್ತೆ ಬರ್ತೀನಿ ಅಂತಂದ್ರೆ ಇಲ್ಲಿ ಹೇಳೋಗಿದ್ದಾರೆ. ಬಟ್ ಹೇಳೋಗಿ ವಾಪಸ್ ಬರಕ್ಕಾಗಲಿಲ್ಲ, ಯಾಕಂದ್ರೆ ಆಕ್ಸಿಡೆಂಟ್ ಅಲ್ಲಿ ಅಲ್ಲ ಕೆನಡಾದಲ್ಲ ಸತ್ತ ಹೋಗ್ಬಿಟ್ರು. ಇದ್ದೇವಾಗ 78, ತೀರ್ಕೊಂಡಿದ್ದು 54, ಆಲ್ಮೋಸ್ಟ್ 78 ವರ್ಷ ಹತ್ರದಲ್ಲಿ ತೀರ್ಕೊಂಡಿದ್ದಾರೆ. ಮತ್ತೆ ಇನ್ನೊಂದ್ಸರಿ ಹೋಗುವಾಗ ನೋಡಿ, ಅವರು ಭಾರತ ಕೃಷಿ ಪ್ರಧಾನ ದೇಶ, ಆದ್ದರಿಂದ ನೀವು ಜಾನುವಾರುಗಳ ಸಂಪತ್ತನ್ನ ಯಾವ ಕಾರಣಕ್ಕೂ ಕಳ್ಕೋಬೇಡಿ, ಎಲ್ಲಾ ಕೃಷಿ ಕುಟುಂಬಗಳು ಜಮೀನು ಇರಬೇಕು, ಜಾನುವಾರುಗಳನ್ನ ಸಾಕಬೇಕು, ಅದರಿಂದ ನಿಮಗೆ ಎಲ್ಲಾ ರೀತಿಯಿಂದ ಅನುಕೂಲ ಇದೆ, ಹಾಲಿಂದ ಅನುಕೂಲ ಇದೆ, ಮತ್ತೆ ಸಗಣಿ ಮತ್ತು ಗಂಜಳಕ್ಕೆ ಬಹಳಷ್ಟು ಒತ್ತು ಕೊಡ್ತಾ ಇದ್ರೆ ಹಾಲಿಗಿಂತ ಹೆಚ್ಚಾಗಿ. ಆ ಇದರಿಂದ ನೀವು ಗೊಬ್ಬರ ಮಾಡ್ಕೊಂಡು ಜಮೀನಿಗೆ ಹಾಕೋದ್ರಿಂದ ಜನ ಭೂಮಿಗಳು ಫಲವತ್ತಾಗಿರುತ್ತೆ, ನೀವು ಯಾವ ಕಾಲಕ್ಕೂ ನಿಮ್ಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ, ಸಮೃದ್ಧವಾದಂತ ದೇಶವನ್ನ ನೀವು ಮಾಡ್ಲಿಕ್ಕೆ ಅವಕಾಶ ಇದೆ ಅಂತಂದೇಳಿ ಅದನ್ನ ಹೇಳ್ತಾರೆ. ಸೊ ಹಾಗಾಗಿ ಅವರ ಒಂದು ಕಡೆ ಮಾತನ್ನ ನಾವೆಲ್ಲರೂ ತಿಳ್ಕೊಂಡು ಗೋವಿನ ಸಂಪತ್ತು ಅಥವಾ ಯಾವುದೇ ಒಂದು ಜಾನುವಾರುಗಳ ಸಂಪತ್ತನ್ನ ನಾವು ವೃದ್ಧಿ ಮಾಡಿಕೊಂಡು ನಮ್ಮ ಭೂಮಿಯನ್ನ ಸಾವಯವ ರೀತಿಯಲ್ಲಿ ನಿರ್ವಹಣೆ ಮಾಡೋದ್ರ ಮೂಲಕ ನಮ್ಮ ಆರೋಗ್ಯ, ಮಣ್ಣಿನ ಆರೋಗ್ಯ, ನಿಸರ್ಗ, ಏನ್ ಎನ್ವೈರನ್ಮೆಂಟ್ ಅಂತ ಕರಿತೀವಿ, ಎಲ್ಲದರ ಸುರಕ್ಷತೆಯನ್ನು ಕಾಪಾಡದಂಗೆ ಆಗ್ತದೆ, ಮತ್ತೆ ಸುಖವಾಗಿರ್ಬೋದು ಅಂತ ಹೇಳಿ ನನ್ನ ಒಂದು ಅಭಿಪ್ರಾಯ. ನೋಡಿ, ವಿದೇಶಿಗರು ನಮ್ಮ ರಾಜ್ಯದ ಕೃಷಿ ಅಭಿವೃದ್ಧಿಯಲ್ಲೂ ಭಾಗಿಯಾಗಿದ್ದಾರೆ, ಅವರ ಪಾತ್ರವನ್ನು ನಾವು ಸ್ಮರಿಸಬೇಕು. ಕೋಲ್ಮನ್ ಅವರ ಹೆಸರನ್ನ ಸಾವಿರಾರು ಜನ ನೆನ್ಪಿಟ್ಕೊಂಡಿದ್ದಾರೆ, ಮರೀಲಿಕ್ಕೆ ಆಗುದಿಲ್ಲ. ಕೃಷಿ ಇಲಾಖೆಯ ಮೊದಲ ನಿರ್ದೇಶಕರಾಗಿ 21 ವರ್ಷಗಳ ಕಾಲ ಕೆಲಸ ಮಾಡಿ ಇನ್ನು ಬೇರೆ ಬೇರೆ ಸಂಘ ಸಂಸ್ಥೆಗಳನ್ನು ಸ್ಥಾಪನೆ ಮಾಡೋದ್ರಲ್ಲೂ ಅವರು ಆಸಕ್ತಿ ತೆಗೆದುಕೊಂಡು ಕೃಷಿಕರ ಒಳಿತಿಗೂ ಗಮನ ಹರಿಸಿದ ಪುಣ್ಯಾತ್ಮ. ಈ ಒಂದು ಹಿನ್ನೆಲೆಯಲ್ಲಿ ಕೋಲ್ಮನ್ ಅವರ ಬಗ್ಗೆ ತಮಗೇನು ತಿಳಿದಿದೆಯೋ ಅದನ್ನೆಲ್ಲ ಸಂಗ್ರಹಿಸಿಕೊಂಡು ಇವತ್ತು ನಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ, ನಮ್ಮ ಶ್ರೋತೃಗಳಿಗೆ ಕೋಲ್ಮನ್ ಅವರ ಕಾಯಕವನ್ನು ಪರಿಚಯಿಸಿದರೆ ತಮಗೆ ಧನ್ಯವಾದಗಳು, ನಮಸ್ಕಾರ. ಅವಕಾಶ ಕೊಟ್ಟಿದ್ದಕ್ಕಾಗಿ ನಿಮಗೂ ಕೂಡ ಧನ್ಯವಾದಗಳು. ಕೇಳಿದರೆ ಇದುವರೆಗೆ ಶಿವಮೊಗ್ಗದ ಕೃಷಿ ಕಾಲೇಜಿನ ವಿಶ್ರಾಂತ ಡೀನ್ ಡಾಕ್ಟರ್ ಎಂ ಮಂಜುನಾಥ್ ಅವರು ಕೋಲ್ಮನ್ ಅವರ ಕುರಿತಂತೆ ಮಾತನಾಡಿದರು. ಡಾಕ್ಟರ್ ಎಂ ಮಂಜುನಾಥ್ ಅವರು ಕೀಟ ತಜ್ಞರು, ಪ್ರಾಧ್ಯಾಪಕರಾಗಿದ್ದವರು, ಹಾಲಿ ಹಾಸನದಲ್ಲಿ ವಾಸವಾಗಿದ್ದಾರೆ. ಡಾಕ್ಟರ್ ಎಂ ಮಂಜುನಾಥ್ ಅವರ ಸಂಪರ್ಕಕ್ಕೆ ಸಂಖ್ಯೆ ಶ್ರೋತೃಗಳೇ 944-81-83-068 944-81-83-068 ಇದುವರೆಗೆ ಕರ್ನಾಟಕ ರಾಜ್ಯದ ಕೃಷಿ ಅಭಿವೃದ್ಧಿಗೆ ವಿಶೇಷ ಸೇವೆ ಸಲ್ಲಿಸಿದ ಎಲ್ಸಿ ಕೋಲ್ಮನ್ ಅವರ ಕುರಿತಂತೆ ವಿಶ್ರಾಂತ ಡೀನ್ ಡಾಕ್ಟರ್ ಎಂ ಮಂಜುನಾಥ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರೊಂದಿಗೆ ಸಂದರ್ಶನದಲ್ಲಿ ಭಾಗವಹಿಸಿದ್ದವರು ಡಾಕ್ಟರ್ ವಿಜಯ್ ಅಂಗಡಿ. ಕಾರ್ಯಕ್ರಮದ ಕಡೆಯಲ್ಲಿ ಕೇಳೋಣ ಶಿವಮೊಗ್ಗ ಸುಬ್ಬಣ್ಣ ಮತ್ತು ಸಂಗಡಿಗರ ಧ್ವನಿಯಲ್ಲಿರುವ ಜನಪದ ಗೀತೆಯನ್ನ. ಓಲೆ ಮಾತಾಡುತ್ತಾವೆ, ಬೆಳ್ಳಿಯ ಗೆಜ್ಜೆ ಮಾತಾಡುತ್ತಾವೆ, ಓಲೆ ಮಾತಾಡುತ್ತಾವೆ, ಬೆಳಗಾಗ ನಾನೆತ್ತು ಯಾರ್ಯಾರ ನೆನೆಯಾಲಿ, ಬೆಳಗಾಗ ನಾನೆತ್ತು ಯಾರ್ಯಾರ ನೆನೆಯಾಲಿ, ಎಳ್ಳು ಜೀರಿಗೆ ಬೆಳೆಯೋಳ ಗಳಿಗೆ ನೆನೆದೇನು. ಓಲೆ ಮಾತಾಡುತ್ತಾವೆ ಬೆಳ್ಳಿ ಗೆಜ್ಜೆ ಮಾತಾಡುತ್ತಾವೆ, ಬೆಳ್ಳಿಯ ಗೆಜ್ಜೆ ಮಾತಾಡುತ್ತಾವೆ. ಬರುವಾಗ ನಾವೆದ್ದು ಕೈಯ ಮುಗದೇವಾ, ಓಲೆ ಮಾತಾಡುತ್ತಾವೆ ಬೆಳ್ಳಿಯ ಗೆಜ್ಜೆ ಮಾತಾಡುತ್ತಾವೆ, ಬೆಳ್ಳಿಯ ಗೆಜ್ಜೆ ಮಾತಾಡುತ್ತಾವೆ. ಮಲ್ಲಯ್ಯ ನೀ ನಡೆಸೋ ನನ್ನ ಸುರುವೆಲ್ಲ, ಓಲೆ ಮಾತಾಡುತ್ತಾವೆ ಬೆಳ್ಳಿಯ ಗೆಜ್ಜೆ ಮಾತಾಡುತ್ತಾವೆ, ಬೆಳ್ಳಿಯ ಗೆಜ್ಜೆ ಮಾತಾಡುತ್ತಾವೆ. ವಿಷವಿಲ್ಲ ಸರ್ಪನ ಹೆಡೆಯ ದಾಟಿದರೂ ಭಯವಿಲ್ಲ, ಓಲೆ ಮಾತಾಡುತ್ತಾವೆ ಬೆಳ್ಳಿಯ ಗೆಜ್ಜೆ ಮಾತಾಡುತ್ತಾವೆ, ಓಲೆ ಮಾತಾಡುತ್ತಾವೆ ಬೆಳ್ಳಿಯ ಗೆಜ್ಜೆ ಮಾತಾಡುತ್ತಾವೆ, ಬೆಳ್ಳಿಯ ಗೆಜ್ಜೆ ಮಾತಾಡುತ್ತಾವೆ. ಇದುವರೆಗೆ ಶಿವಮೊಗ್ಗ ಸುಬ್ಬಣ್ಣ ಮತ್ತು ಸಂಗಡಿಗರ ಧ್ವನಿಯಲ್ಲಿದ್ದ ಜನಪದ ಗೀತೆ ಮೂಡಿಬಂತು. ಒಳ ಮೀಸಲಾತಿಗೆ ಪರಿಶಿಷ್ಟ ಜಾತಿಯ ಸಮೀಕ್ಷೆ ನಡೆತೈತಣ್ಣ, ನಿಮ್ಮ ಮೂಲ ಜಾತಿ ಯಾವುದಂತ ಮಾಹಿತಿ ನೀಡಿರಣ್ಣ. ಮೇ 5-25 ತಾರೀಖಿನವರೆಗೆ ಮನೆ ಮನೆಗೆ ಸಮೀಕ್ಷೆ, ಮೂಲ ಜಾತಿಯ ಹೇಳಿ ನಿಖರ ಮಾಹಿತಿ ನೀಡಿ. ಸಮೀಕ್ಷೆಯನ್ನು ಮೇ 25ರವರೆಗೆ ವಿಸ್ತರಿಸಲಾಗಿದೆ. ತಮ್ಮ ಜಾತಿಯ ಕುರಿತು ನಿಖರವಾದ ಮಾಹಿತಿ ನೀಡಿ ಸಮೀಕ್ಷೆಗೆ ಸಹಕರಿಸಿ.